ಅದ ಒಂದು ಸ್ಟಾಲ್ ಇರುತ್ತೆ ನಮ್ದು, ಆ ಒಂದು ಮಳಿಗೆನಲ್ಲಿ ಎಲ್ಲಾ ಆ ದಾಳಿಂಬೆ ಬೆಳೆಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಪರಿಕರಗಳು ಆಯ್ತು. ಆ ಏನು ಖಾಸಗಿ ಕಂಪನಿಗಳ ಅದಕ್ಕೆ ರಿಜಿಸ್ಟರ್ ಮಾಡಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬೆಳೆಯ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪರಿಕರಗಳು ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಸೂಕ್ತವಾದಂಥ ಗಿಡಗಳು ಯಾರು ಅದನ್ನ ಸೂಕ್ತವಾದಂಥ ತಳಿಗಳು ಎಲ್ಲಿ ಸಿಗ್ತವೆ, ಗಿಡಗಳು ಎಲ್ಲಿ ಸಿಗ್ತವೆ, ಮತ್ತೆ ಅದನ್ನ ಯಾವ ರೀತಿ ವ್ಯವಸಾಯ ಮಾಡಬೇಕು, ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು, ಅವೆಲ್ಲವೂ ಆ ಒಂದು ಮಳಿಗೆನಲ್ಲೇ ಸಿಗೋ ರೀತಿಯಲ್ಲಿ. ಮತ್ತೆ ಇದಕ್ಕೆ ನಮ್ಗೆ ಸೊಲ್ಲಾಪುರದಲ್ಲಿರ್ತಕ್ಕಂಥ ಏನು ದಾಳಿಂಬೆ ಕೇಂದ್ರೀಯ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಸಹ ಇಲ್ಲಿ ಬರ್ತಾ ಇದ್ದಾರೆ. ಮತ್ತೆ ರೈತ ವರ್ಗದವರು ಈಗ ಐ ಮೂರು ದಿವಸನೂ ಸಹ ನಾವು ಅಲ್ಲಿನ ಒಂದು ಐದಾರು ಜಿಲ್ಲೆಗಳಿಗೆ ಪ್ರತಿ ದಿವಸ ಮೂರು ದಿವಸದಲ್ಲಿ ಪ್ರತಿ ದಿವಸನೂ ನೂರು ನೂರು ರೈತರು ಬಂದು ಇದನ್ನೆಲ್ಲ ತಾಂತ್ರಿಕತೆಗಳನ್ನ ನೋಡ್ಲಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಅನುವಾಗ ರೀತಿಯಲ್ಲಿ ಅಲ್ಲೇ ಕುತ್ಕೊಂಡು ಅವರು ಆ ಮಳಿಗೆನಲ್ಲೇ ಕುತ್ಕೊಂಡು ಚರ್ಚೆ ಮಾಡಲಿಕ್ಕೆ ಅನುವಾಗ ರೀತಿಯಲ್ಲಿ ಈ ಒಂದು ಸಮಚಯವನ್ನ ನಾವು ಮಾಡಿದೀವಿ. ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಚರ್ಚೆ ಆಗಿರ್ಬೋದು, ಪರಿಕರಗಳಾಗಿರ್ಬೋದು, ಮತ್ತೆ ಅದಕ್ಕೆ ಮೌಲ್ಯವರ್ಧನೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಮಾರುಕಟ್ಟೆ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಈ ಬೆಳೆಗೆ ಅಲ್ಲಿ ಆ ಒಂದು ಸಮಚಯದಲ್ಲಿ ಸಿಗುತ್ತೆ. ಇದೇ ರೀತಿ ದ್ರಾಕ್ಷಿ ಬೆಳೆಗೆ ಹಾಗೂ ಔಷಧಿ ಮತ್ತು ಸುಗಂಧ ಬೆಳೆಗಳ ಸಮಚಯವನ್ನು ಸಹ ನಾವು ಮಾಡಿದೀವಿ. ಮತ್ತೆ ಡಿಜಿಟಲ್ ತೋಟಗಾರಿಕೆ ತಂತ್ರಜ್ಞಾನಗಳ ಸಮಚಯ, ಅದರಲ್ಲಿ ಈಗ ಇತ್ತೀಚೆಗೆ ನಮಗೆ ತೋಟಗಾರಿಕೆನಲ್ಲಿ ಆ ಡಿಜಿಟಲ್ ತೋಟಗಾರಿಕೆ ಅಂತಕ್ಕಂಥದ್ದು ಅಥವಾ ಡಿಜಿಟಲ್ ಅಗ್ರಿಕಲ್ಚರ್ ಕೃಷಿ ಅಂತಕ್ಕಂಥದ್ದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಅದರಲ್ಲಿ ಈಗ ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಯಾಕಂದ್ರೆ ಡ್ರೋನ್ ಅನ್ನ ನಾವೀಗ ಸಿಂಪರಣೆಗೆ ಅಲ್ಲ, ಇತ್ತೀಚೆಗೆ ನಾವು ಸಿಂಪರಣೆಗೆ ಅಷ್ಟೇ ಯೂಸ್ ಮಾಡ್ತಾ ಇದೀವಿ, ಆದ್ರೆ ಡ್ರೋನ್ ಇಂದ ಸಾಕಷ್ಟು ಮಾಹಿತಿನ ಪಡಿಬಹುದು. ಏನಂದ್ರೆ ಈ ಸಿಂಪರಣೆ ಮಾಡೋದ್ರ ಜೊತೆಗೆ ಆ ರೋಗದ ಬಾಧೆ ಇದೆಯಾ, ಕೀಟದ ಬಾಧೆ ಇದೆಯಾ, ಹೂವಿನ ಪ್ರಮಾಣ ಎಷ್ಟಿದೆ, ಹೂವಿನ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು, ಮತ್ತೆ ಕಾಯಿ ಕಟ್ಟುವ ಪ್ರಮಾಣ ಎಷ್ಟಿದೆ, ಮತ್ತೆ ಇಳುವರಿ ಎಷ್ಟು, ಎಷ್ಟು ಅಂದಾಜು, ಎಷ್ಟು ಅಂದಾಜು ಮಾಡಬಹುದು ಮಾಡಬಹುದು. ಹಾಗಾಗಿ ಈ ಡ್ರೋನ್ ಅನ್ನ ನಾವು ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಸಮಚಯದಲ್ಲಿ ಇದೊಂದು ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಸೆನ್ಸರ್ಗಳು ಬೇರೆ ಬೇರೆ ರೀತಿ, ಈಗ ಮಣ್ಣಿನ ನೀರಿನ ಮಾಯಶ್ಚರ್ ಇದ್ ಬಗ್ಗೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈ ಸೆನ್ಸರ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ, ಐಒಟಿಗೆ ಸಂಬಂಧಪಟ್ಟದನ್ನೆಲ್ಲ ಅಲ್ಲಿಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದೀವಿ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಅಂದ್ರೆ ಮೈಕ್ರೋಗ್ರೀನ್ಸ್ ಅಂತೇಳಿ, ಭಾರಿ ಅದಕ್ಕೆ ತುಂಬಾ ಪೌಷ್ಟಿಕತೆ, ಯಾಕೆಂದ್ರೆ ನಾವಿಲ್ಲಿ ನಮ್ದು ಈ ಸರಿ ಆರ್ಥಿಕತೆ ಹಾಗೂ ಪೌಷ್ಟಿಕತೆ ಅಂತೇಳಿ ನಾವು ಮಾಡ್ತಾ ಇರೋದ್ರಿಂದ ಇದು ಮೈಕ್ರೋಗ್ರೀನ್ ಆ ಒಂದು ನಿಟ್ಟಿನಲ್ಲಿ ತುಂಬಾ ತೋಟಗಾರಿಕಾ ಬೆಳೆಗಳ ಆರ್ಥಿಕತೆ ಮತ್ತು ಪೌಷ್ಟಿಕತೆ ಆ ಇದರಲ್ಲಿ ಮೈಕ್ರೋಗ್ರೀನ್ ಜಾಸ್ತಿ ಹೆಚ್ಚಿನ ಇದನ್ನು ಪಡಿತಾ ಇದೆ. ಅದಕ್ಕೋಸ್ಕರ ಮೈಕ್ರೋಗ್ರೀನ್ ತಂತ್ರಜ್ಞಾನವನ್ನು ಸಹ ನಾವು ಪ್ರಾತ್ಯಕ್ಷತೆಯನ್ನ ಮಾಡ್ತೋರ್ತಾ ಇದೀವಿ. ಇದ್ರ ಜೊತೆಗೆ ಈ ಹೊಸ ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿ ಕೇಂದ್ರ, ಬೇರೆ ಹೊಸ ಹೊಸ ಬೆಳೆಗಳು ಏನು ಇತ್ತೀಚೆಗೆ ಬಂದಿದ್ದಾವೆ ಆ ಬೆಳೆಗಳಿಗೆ ಒಂದು ಮಾಹಿತಿ ಕೇಂದ್ರ, ಇದು ವಿಶೇಷವಾಗಿ ನಾವು ಈ ವರ್ಷ ಹೊಸದಾಗಿ ಇವನ್ನ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊತಾ ಇರೋದು, ಮತ್ತು ಈ ವಿಷಯಗಳ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ. ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರೇ, ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಅಂದ ತಕ್ಷಣ ನಮ್ಮ ಜನರಿಗೆ ರೈತರಿಗೆ ತಾಜಾ ತಾಜಾ ಹಣ್ಣು ತರಕಾರಿ ಮತ್ತೆ ಫಲಪುಷ್ಪ ಇವೆಲ್ಲವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಅದೇ ತರ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹೊಸ ಹೊಸ ಹೂವು ಮತ್ತೆ ಹಣ್ಣು ಇದ ಯಾವ್ದಾದ್ರೂ ಪರಿಚಯಿಸ್ತಾ ಇದ್ದೀರಾ ಹೆಂಗೆ? ಖಂಡಿತವಾಗೂ. ಈಗ ನಮ್ಮಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಈಗ 2008 ಪ್ರಾರಂಭವಾಯಿತು. ಈಗ ಈ ಒಂದು ಕಡಿಮೆ ಅವಧಿನಲ್ಲಿ 15-16 ವರ್ಷಗಳಲ್ಲಿ ನಾವೀಗ ಸುಮಾರು 45 ವಿವಿಧ ತೋಟಗಾರಿಕೆ ಬೆಳೆಗಳ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ, ಮತ್ತೆ 300 ಹೆಚ್ಚು ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅದು ಈ ಹಣ್ಣುಗಳು ಏನಂದ್ರೆ ಈಗ ವಿದೇಶಗಳಲ್ಲಿ ಆಗಲೇ ಅವು ಕಂಡು ಬಂದವೆ, ನಮ್ಮಲ್ಲೂ ಕೂಡ ಕಾಡಿನಲ್ಲಿ ಇದಾವೆ, ಆದ್ರೆ ನಾಡಿಗೆ ಬಂದಿಲ್ಲ. ಆದ್ರೆ ವಿದೇಶದಲ್ಲಿ ಈಗ ಅವಕಾಡೋ ಇವೆಲ್ಲ ಹೊಸ ಹಣ್ಣುಗಳು, ಇವುಗಳ ಕಡೆ ಇಲ್ಲ ಖಂಡಿತವಾಗೂ ಈ ಬೆಳೆಗಳನ್ನ ನಾವು ಈಗಾಗಲೇ ನಾವು ಈಗ ನಮ್ಮಲ್ಲಿ ಆಪಲ್ ಸಹ ಇದೆ. ಈ ಎಲ್ಲ ಹಣ್ಣುಗಳನ್ನು ನಾವು ಏನು ಮೈನರ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮೇಜರ್ ಫ್ರೂಟ್ಸು ಇವು ಎಲ್ಲ ಹಣ್ಣಿನ ಬೆಳೆಗಳನ್ನ ನಾವು ನಮ್ಮ ಪ್ರಾತ್ಯಕ್ಷತೆಯಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 25 ಹೆಚ್ಚಿನ ಹಣ್ಣಿನ ಬೆಳೆಗಳನ್ನ ನಾವು ಇಲ್ಲಿ ಪರಿಚಯ ಅಂದ್ರೆ ನಾವು ಡೆಮಾನ್ಸ್ಟ್ರೇಷನ್ಗೋಸ್ಕರ ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಹಾಕೊಂಡಿದೀವಿ. ನೀವೇನು ಬಟರ್ ಫ್ರೂಟ್ ಅಂತ ಹೇಳಿದ್ರಿ, ಅದು ಕೂಡ ನಮ್ಮಲ್ಲಿ ಪ್ರಾತ್ಯಕ್ಷತೆ. ವಿವಿಧ ತಳಿಗಳು ಇದಾವೆ, ಅದರಲ್ಲಿ ವಿವಿಧ ತಳಿಗಳು ಇದಾವೆ. ಬೇಲ್ ಇದೆ, ಬೋರೆಹಣ್ಣು ಇದೆ, ಬೇಲ್ ಬೇರೆ, ಬೇಲ್ ಅಂತಕ್ಕಂಥದ್ದು ಬೇರೆ, ಅದು ಪತ್ರೆ ಇದಕ್ಕೆ ಯೂಸ್ ಮಾಡ್ತಾರೆ, ಬಿಲ್ವ ಪತ್ರೆ, ಬಿಲ್ವ ಇದ್ರದ್ದು ಅದು. ಅದೇ ರೀತಿ ನೆಲ್ಲಿ,

ತ್ರಿಲೋಚನಾಯ ಸದಾ ಶಿವ ಓಂ ಶಿವಾಯ ಶಂಕರ ಪಶುಪತೀಶ ಲೋಕನಾಥ ಓಂ ಶಿವಾಯ ಶಂಕರ ತ್ರಿಲೋಚನಾಯ ಸದಾ ಶಿವ ಓಂ ಶಿವಾಯ ಶಂಕರ ಪಶುಪತೀಶ ಲೋಕನಾಥ ಓಂ ಶಿವಾಯ ಶಂಕರ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಶಂಕರ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಪಾರ್ವತೀ ವಲ್ಲಭಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ ಪಾರ್ವತೀ ವಲ್ಲಭಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ ಪಾರ್ವತೀ ವಲ್ಲಭಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ ಪಾರ್ವತೀ ವಲ್ಲಭಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಶಂಕರ ಪಾರ್ವತೀ ವಲ್ಲಭಾಯ ಓಂ ಶಿವಾಯ ಶಂಕರ ಶಂಭೋಲಿಂಗ ಮಹಾಲಿಂಗ ಓಂ ಶಿವಾಯ ಶಂಕರ